1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ ವಿಶೇಷ ಅನುದಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಂದಗಿ ಹಾನಗಲ್ ಉಪಚುನಾವಣೆ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ, ಅರುಣ್ ಸಿಂಗ್. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ಸಿದ್ದತೆ, ಗಜಪಡೆಗೆ ಮುಂದುವರಿದ ತಾಲೀಮು. ಜಾತಿಗಣತಿ ಗೊಂದಲಗಳ ಬಗ್ಗೆ ಸುಪ್ರೀಂಕೋರ್ಟ್ಗೆ ಶೀಘ್ರ ಪ್ರಮಾಣಪತ್ರ ಸಲ್ಲಿಕೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯ ಕುರಿತ ಮಾಲಿಕೆ, ಮತ್ಸ್ಯ ಸಂಪತ್ತು, ಇದರಲ್ಲಿ ಮೀನು ಕೃಷಿಗೆ ಸಿದ್ದತೆ ಕುರಿತು ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾ ಡಿಎಸ್ ಕೃಷ್ಣರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಕುರಿತ ಕಾರ್ಯಕ್ರಮ ಮತ್ಸ್ಯ ಸಂಪತ್ತು. ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಮೀನು ಕೃಷಿಗೆ ಒಳ್ಳೆಯ ಅವಕಾಶಗಳಿದಾವೆ ಅಂತ ಅನ್ಕೊಂಡು ತಾವೆಲ್ಲ ತಿಳ್ಕೊಂಡಿದ್ರಿ. ಈಗಾಗಲೇ 10,000 ತುಂಬಾ ಚೆನ್ನಾಗಿ ಮೀನು ಸಾಕಾಣಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮೀನುಗಾರಿಕೆ ಇಲಾಖೆ ಒಳ್ಳೆಯ ಉತ್ತೇಜನವನ್ನು ನೀಡ್ತಾ ಇದೆ. ಭಾರತ ಸರ್ಕಾರ ಮತ್ಸ್ಯ ಸಂಪದ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ, ಸವಲತ್ತುಗಳನ್ನು ನೀಡ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಡಾಕ್ಟರ್ ಡಿ ಎಸ್ ಕೃಷ್ಣರಾವ್ ಅವರು. ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಕೇಂದ್ರೀಯ ಒಳನಾಡು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿಯವರು. 4 ದಶಕಗಳ ಕಾಲ ಮೀನು ಕೃಷಿಯಲ್ಲಿ ಜ್ಞಾನವನ್ನು ಪಡ್ಕೊಂಡು ಕೆಲಸ ಮಾಡಿ ನಿವೃತ್ತಿಯ ನಂತರನೂ ಚಟುವಟಿಕೆ ಎಂದಿದ್ದಾರೆ. ಈಗ ವರ್ಲ್ಡ್ ಫಿಶ್ ಸಂಸ್ಥೆಯ ರಾಷ್ಟ್ರೀಯ ಸಲಹೆಗಾರರಾಗಿದ್ದಾರೆ. ಇವತ್ತು ಕೊಡಗಿಗೆ ಸಂಬಂಧಿಸಿದಂತೆ ಡಾಕ್ಟರ್ ಡಿ ಎಸ್ ಕೃಷ್ಣರಾವ್ ಅವರು ಮಾತನಾಡುತ್ತಿದ್ದಾರೆ, ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ವಿಜಯ್ ಅಂಗಡಿ ಅವರೇ. ತಾವು ಓದಿದ್ದು ಮೀನು ಕೃಷಿ ಪದವಿ ಅಲ್ವಾ? ಹೌದು, ನಂದು BFSC ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸ್, MFSC ಮಾಸ್ಟರ್ ಆಫ್ ಫಿಶರಿ ಸೈನ್ಸ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಮಂಗಳೂರು ಮೀನುಗಾರಿಕಾ ಕಾಲೇಜಿನಲ್ಲಿ ಅಧ್ಯಯನ ನಡೀತು. ಉನ್ನತವಾದ ವ್ಯಾಸಂಗ ಮಾಡಿಕೊಂಡು ಎಲ್ಲೆಲ್ಲಿ ಕೆಲಸ ಶುರು ಮಾಡಿಕೊಂಡ್ರಿ? ನಾನು ಪ್ರಪ್ರಥಮವಾಗಿ ಫಿಶರೀಸ್ ಕಾಲೇಜಿನಲ್ಲೇ ಅಧ್ಯಾಪಕನಾಗಿದ್ದೆ. ಆಮೇಲೆ ರಾಷ್ಟ್ರೀಯ ಮಟ್ಟದ ಅಗ್ರಿಕಲ್ಚರಲ್ ರಿಸರ್ಚ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡಿ ನಾನು ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಈ ಸಂಸ್ಥೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಇಲ್ಲಿ ವಿಜ್ಞಾನಿಯಾಗಿ ಸೇರಿದೆ. ಅಲ್ಲಿ 10 ಇದ್ದು ನಂತರ ಕೇಂದ್ರ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಗೆ ನಂದು ವರ್ಗಾವಣೆ ಆಯ್ತು. ಅಲ್ಲಿ ಸುಮಾರು 25 ವರ್ಷ CIFRA ಕೇಂದ್ರೀಯ ಒಳನಾಡು ಮೀನುಗಾರಿಕೆ ಸಂಸ್ಥೆನಲ್ಲಿ ನಾನು ವಿಜ್ಞಾನಿಯಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದೆ. ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಸುಮಾರು ಕಡೆಗೆ ಸುತ್ತಾಡಿದರೆ ಮೀನುಗಳ ಒಡನಾಟ ಮೀನಿಗೆ ಸಂಬಂಧಿಸಿದಂತೆ ವಿಚಾರಗಳನ್ನ ತಿಳ್ಕೊಂಡಿದರೆ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿ. ಎಲ್ಲೆಲ್ಲಿ ನೀವು ಅಧ್ಯಯನ ಮಾಡಿದ್ರೆ, ಅಧ್ಯಯನಕ್ಕಾಗಿ ಎಲ್ಲೆಲ್ಲ ಸುತ್ತಾಡಿದ್ರೆ? ನನ್ನ ಎಕ್ಸ್ಪರ್ಟೈಸ್ ಜಲಾಶಯಗಳಂದ್ರೆ ರಿಸರ್ವಾಯರ್ಸ್ ಮತ್ತು ಕೆರೆಗಳು, ಟ್ಯಾಂಕ್ಸ್ ಹಾಗೂ ನದಿಗಳು, ಇವುಗಳ ಬಗ್ಗೆ ನಾವು ಸಂಶೋಧನೆ ಮಾಡಿದ್ದೀವಿ. ನಾನು ದಕ್ಷಿಣ ಭಾರತದ ಕಾವೇರಿ, ಗೋದಾವರಿ ಮತ್ತೆ ಕೃಷ್ಣಾ ನದಿಗಳ ಸರ್ವೆ ಮಾಡಿದ್ದೀನಿ ನಮ್ಮ ಟೀಮ್ ಜೊತೆನಲ್ಲಿ. ಹಾಗೆ ದಕ್ಷಿಣ ಭಾರತದ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕರ್ನಾಟಕ ದಲ್ಲಿ ಇರುವ ಅನೇಕ ಜಲಾಶಯ ಕೆರೆಗಳಲ್ಲಿ ನಾವು ಸಂಶೋಧನೆ ಮಾಡಿದ್ದೀವಿ. ಸಂಶೋಧನೆ ಮಾಡಿ ಅದರಿಂದ ಬಂದ ಮಾಹಿತಿನ ನಾವು ಆ ರಾಜ್ಯಗಳಿಗೆ ತಲುಪಿಸಿದೀವಿ. ಏನೇನು ರೆಕಮೆಂಡೇಶನ್ಸ್ ಕೊಡಬೇಕೋ, ನೀರಿನ ಸಂಪತ್ತು ಸುಸ್ಥಿತಿನಲ್ಲಿ ಇಡೋದಿಕ್ಕೆ ಮತ್ತೆ ಸ್ಥಳೀಯ ಮೀನುಗಳನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಮೀನು ಒಟ್ಟಾರೆ ಉತ್ಪಾದನೆ ಹೆಚ್ಚು ಮಾಡೋದಕ್ಕೆ ಏನ್ ಮಾಡಬೇಕು, ಇವುಗಳ ಬಗ್ಗೆ ಎಲ್ಲ ನಾವು ಸಂಶೋಧನೆಯ ಮೂಲಕ ಪತ್ತೆ ಮಾಡಿ ಆ ರಾಜ್ಯ ಸರ್ಕಾರಗಳಿಗೆ ನಾವು ರವಾನಿಸಿದ್ದೇವೆ. ಒಂದು ವಿಶೇಷವಾದ ಆಸಕ್ತಿದಾಯಕವಾದ ಕ್ಷೇತ್ರ ಮೀನುಗಾರಿಕೆ ಅನ್ನೋದು ಅಲ್ವಾ? ಹೌದು, ಖಂಡಿತ. ನೂರಾರು ಜಾತಿಯ ಮೀನುಗಳನ್ನ ನೀವೆಲ್ಲ ನೋಡಿದಿರಿ, ಬರೀ 16 ಜಾತಿ ಅಲ್ಲ ಅಲ್ವಾ? ಹೌದು. ಕೊಡಗಿಗೆ ಸಂಬಂಧಿಸಿದಂತೆ ಇವತ್ತು ತಾವು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಕೊಡಗಿನ ಪರಿಸರ ಮತ್ತು ಕೊಡಗಿನಲ್ಲಿ ಮೀನು ಕೃಷಿಗೆ ಸಂಬಂಧಿಸಿದಂತೆ ಇರುವ ಅವಕಾಶಗಳು ಮತ್ತು ಕೈಗೊಳ್ಳಬೇಕಾಗಿರುವ ಕ್ರಮಗಳು, ಈ ಬಗ್ಗೆ ಸಲಹೆಗಳನ್ನ ನೀಡಿ. ಖಂಡಿತ. ನೋಡಿ, ನಮಗೆ ಗೊತ್ತಿರುವ ಹಾಗೆ ಕೊಡಗು ಬೆಟ್ಟ ಪ್ರದೇಶದಲ್ಲಿದೆ. ಇಲ್ಲಿ ಮಳೆ ಜಾಸ್ತಿ, ವಾರ್ಷಿಕ ಮಳೆ ಸುಮಾರು 2000 ಮಿಲಿಮೀಟರ್ ಗಿನ್ನ ಹೆಚ್ಚಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ನೀರಿಗೆ ಬರ ಇಲ್ಲ. ಹೆಚ್ಚಿನ ಜನಗಳು ಮಾಂಸಾಹಾರಿಗಳು, ಹಾಗಾಗಿ ಮೀನಿಗೆ ಬೇಡಿಕೆನು ತುಂಬಾ ಹೆಚ್ಚಿದೆ. ಕೊಡಗು ಜಿಲ್ಲೆಯ ಜಲಸಂಪತ್ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ, ನಮಗೆ ಗೊತ್ತಿರುವ ಹಾಗೆ ಕೊಡಗು ಜಿಲ್ಲೆನಲ್ಲೇ ಕಾವೇರಿ ಹುಟ್ಟುತ್ತಾಳೆ, ಕೊಡಗು ಜಿಲ್ಲೆನಲ್ಲಿ ಹರಿತಾಳೆ. ಹಾಗೆ ಕಾವೇರಿ ನದಿ ಉಪನದಿಗಳಾದ ಹಾರಂಗಿ, ಲಕ್ಷ್ಮಣ ತೀರ್ಥ ಇವು ಸಹ ಕೊಡಗು ಜಿಲ್ಲೆಯಲ್ಲಿ ಹರಿಯುತ್ತವೆ. ಜಿಲ್ಲೆನಲ್ಲಿ 2 ಜಲಾಶಯಗಳಿವೆ, ಒಂದು ಹಾರಂಗಿ ಜಲಾಶಯ, ಇನ್ನೊಂದು ಚಿಕ್ಲಿ ಹೊಳೆ ಜಲಾಶಯ. ಹಾಗೆ 6 ದೊಡ್ಡ ಕೆರೆಗಳಿವೆ, 500 ಕೆರೆ ಕುಂಟೆಗಳಿವೆ. ಖಾಸಗಿ ಒಡೆತನದಲ್ಲಿ ಸುಮಾರು 3000 ಕೊಳಗಳಿವೆ. ನಮಗೆ ತಿಳಿದಾಗೆ ಕೊಡಗು ಕಾಫಿ ನಾಡು. ಇಲ್ಲಿ ಸುಮಾರು 1 ಲಕ್ಷ ಹೆಕ್ಟೇರ್ ನಲ್ಲಿ ಕಾಫಿ ಬೆಳೀತಾರೆ. ಅನೇಕ ರೈತರುಗಳು ತಮ್ಮ ಕಾಫಿ ತೋಟದಲ್ಲಿ ಈಗಾಗಲೇ ಕೊಳಗಳನ್ನ ನಿರ್ಮಿಸಿ ಮೀನು ಕೃಷಿ ಮಾಡ್ತಾ ಇದ್ದಾರೆ, ಕೆಲವರು ಹೆಸರು ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಅಂದ್ರೆ ಕಾಫಿ ಬೆಳೆಯುವ 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 5% ಅಂದ್ರೆ 5000 ಹೆಕ್ಟೇರ್ ಪ್ರದೇಶದಲ್ಲಿ ಮೀನು ಕೊಳ ನಿರ್ಮಿಸಿ ಮೀನು ಬೆಳೆಸಿದ್ರೆ ಕೊಡಗು ಜಿಲ್ಲೆಯಲ್ಲಿ ಸಿಹಿನೀರು ಮೀನು ಅಭಿವೃದ್ಧಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತೆ. ಹೌದು, ತಾವು ಹೇಳಿದಂಗೆ ಕೊಡಗು ಅಂತಂದ್ರೆ ದಟ್ಟ ಮಲೆನಾಡಿನ ಜಿಲ್ಲೆ, ಹಾಗೆ ಸಂಪತ್ ಭರಿತವಾದ ವನ ಸಂಪತ್ತಿದೆ, ಒಳ್ಳೆ ಮಳೆ ಬರುತ್ತೆ, ಕಾಫಿ ಚೆನ್ನಾಗಿ ಬೆಳೀತಾರೆ, ಇನ್ನು ಕಾಳುಮೆಣಸು, ಏಲಕ್ಕಿ, ಕಿತ್ತಳೆ, ಭತ್ತ, ಇತರೆ ಬೆಳೆಗಳನ್ನು ಸಾಗುವಳಿ ಮಾಡ್ತಾರೆ. ವಿಶೇಷವಾಗಿ ರೋಬಸ್ಟ ಕಾಫಿಗೆ ನೀರು ಬೇಕಾಗುವ ಒಂದು ಹಿನ್ನೆಲೆಯಲ್ಲಿ ಅನೇಕರು ಕೊಳಗಳನ್ನ, ಹೊಂಡಗಳನ್ನ, ಕೆರೆಗಳನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇನ್ನಷ್ಟು ಅವಕಾಶಗಳು ಮೀನು ಕೃಷಿಗೆ ದೊರೆತಿದ್ದವು ಅಂತ ಅನ್ಕೊಂಡು ತಾವು ತಮ್ಮ ಮಾತಿನಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನಿಜ. ಕೊಡಗಿನ ಮೀನು ಕೃಷಿಗೆ ಸಂಬಂಧಿಸಿದಂತೆ ಇಲ್ಲಿಯ ಉತ್ಪಾದನೆ ಮತ್ತು ಇಳುವರಿ ಈ ಕುರಿತಂತೆ ಕೆಲವು ಸಂಗತಿಗಳನ್ನ ಹೇಳಿ. ಖಂಡಿತ ತಿಳಿಸ್ತೀನಿ. ನೋಡಿ, ಇತ್ತೀಚಿನ ಮಾಹಿತಿ ಪ್ರಕಾರ ಕೊಡಗು ಜಿಲ್ಲೆನಲ್ಲಿ ಒಟ್ಟು ಮೀನು ಉತ್ಪಾದನೆ ಸುಮಾರು 4000 ಟನ್ ಅಷ್ಟು ಆಗ್ತಾ ಇದೆ. ಇದು ನಮ್ಮ ರಾಜ್ಯದ 1.6% ಕೊಡಗು ಜಿಲ್ಲೆ ಸಣ್ಣ ಜಿಲ್ಲೆಯಾದರೂ ರಾಜ್ಯದ 10 ಸ್ಥಾನಗಳಲ್ಲಿ ಒಳನಾಡು ಸಿಹಿನೀರು ಮೀನು ಉತ್ಪಾದನೆಯಲ್ಲಿ 10 ಸ್ಥಾನಗಳಲ್ಲಿ ಕೊಡಗು ಇದೆ. ಇದು ಒಂದು ಹೆಮ್ಮೆಯ ವಿಷಯ. ವಾರ್ಷಿಕ ಉತ್ಪನ್ನ 4000 ಟನ್ ಮೀನಿನಲ್ಲಿ ಖಾಸಗಿ ಕೊಳಗಳಿಂದ ಸುಮಾರು 3000 ಟನ್ಗಳು ಉತ್ಪಾದನೆ ಆದ್ರೆ ಉಳಿದದ್ದು ಕೆರೆ ಜಲಾಶಯಗಳಿಂದ ಬರ್ತಾ ಇದೆ. ಒಟ್ಟು ಮೀನು ಉತ್ಪಾದನೆಯ ಮೌಲ್ಯ ಸುಮಾರು 36 ಕೋಟಿ ರೂಪಾಯಿಗಳಿವೆ. ಈ ಮೀನು ಕೃಷಿಯಲ್ಲಿ ಎಷ್ಟು ಇಳುವರಿ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ಒಂದು ವರ್ಷಕ್ಕೆ ಪ್ರತಿ ಹೆಕ್ಟೇರ್ ಕೊಳದಲ್ಲಿ ಸುಮಾರು 3.5 ಟನ್ಗಳಷ್ಟು ಇಳುವರಿ ಇದೆ. ಕೆಲವು ಕೃಷಿಕರು ತುಂಬಾ, ಅವರೆಲ್ಲ ಸ್ವಲ್ಪ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಹೇಳ್ತೀವಲ್ಲ, ಅವರೆಲ್ಲ 10 ಟನ್ಗಳಷ್ಟು ಇಳುವರಿಯನ್ನು ತೆಗಿತಿದ್ದಾರೆ. ಚೀನಾ ದೇಶದಲ್ಲಿ 25 ಟನ್ಗಳಷ್ಟು ಇಳುವರಿ ಇದೆ ಅಂತ ದಾಖಲೆ ಆಗಿದೆ. ಹಾಗಾಗಿ ನಮ್ಮ ರಾಜ್ಯದ ಸರಾಸರಿ ಮೀನು ಇಳುವರಿನ ಏನು ರಾಷ್ಟ್ರ ಮಟ್ಟದಲ್ಲಿ ನಾನು ಒಂದು ವರ್ಷಕ್ಕೆ ಪ್ರತಿ ಹೆಕ್ಟೇರ್ಗೆ ಕೊಳದಲ್ಲಿ ಸರಾಸರಿ 3.5 ಟನ್ ಇದೆ ಅಂತ ಹೇಳಿದ್ನಲ್ಲ, ಅಷ್ಟೇ ಹೆಚ್ಚು ಕಡಿಮೆ ಪ್ರಮಾಣ ನಮ್ಮ ರಾಜ್ಯದಲ್ಲೂ ಇದೆ. ಹಾಗಾಗಿ ವೈಜ್ಞಾನಿಕ ರೀತಿಯಲ್ಲಿ ನಾವು ಮೀನು ಪಾಲನೆ ಮಾಡಿ ಮೀನು ಉತ್ಪಾದನೆ ಹೆಚ್ಚಿಸಲು ಕೊಡಗು ಜಿಲ್ಲೆಯಲ್ಲಿ ವಿಪುಲ ಅವಕಾಶ ಇದೆ. ಭತ್ತದ ಬೇಸಾಯಕ್ಕೂ ಮತ್ತು ಮೀನು ಬೇಸಾಯಕ್ಕೂ ಹೋಲಿಸಿದ್ರೆ ಮೀನು ಬೇಸಾಯದಲ್ಲಿ ನಿವ್ವಳ ಲಾಭ 4 ಪಟ್ಟು ಹೆಚ್ಚಿದೆ. ಹಾಗಂತ ನಾವು ಭತ್ತದ ಭೂಮಿನ ಮೀನು ಬೆಳೆಸೋದಕ್ಕೆ ಕೊಡಗಳಾಗಿ ಮಾಡಬಾರ್ದು. ಮುಂದೆ ನಾನು ತಿಳಿಸ್ತೀನಿ ಯಾವ ತರ ಭೂಮಿನ ನಾವು ಕೊಡಗಳು ಮಾಡಬೇಕು ಅಂತ. ಹೌದು, ನಿಜ, ಭತ್ತ ಒಂದು ರೀತಿ ನಮ್ಮ ಜೀವನಾಡಿ, ಅದನ್ನ ನಿರ್ಲಕ್ಷ್ಯ ಮಾಡಿದಷ್ಟು ಒಳಿತಲ್ಲ. ಎಲ್ಲೆಲ್ಲಿ ಅವಕಾಶ ಇದೆ, ಎಲ್ಲೆಲ್ಲಿ ಭತ್ತ ಬೆಳೆಯೋದು ಕಷ್ಟ ಇದೆ, ಮತ್ತೆ ಮೀನು ಸಾಕಾಣಿಕೆಗೆ ಅವಕಾಶಗಳನ್ನ ಹುಡುಕೊಂಡು ಆ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಒಳ್ಳೇದಂತ ತಾವು ಹೇಳ್ತಾ ಇದ್ದೀರಿ. ಮೀನು ಕೃಷಿಗೆ ಸಂಬಂಧಿಸಿದಂತೆ ಹೇಗೆ ಸಾಗ್ಬೇಕಂತ ಅನ್ಕೊಂಡು ನಮ್ಮ ಕೃಷಿಕರಿಗೆ ಸಲಹೆಗಳನ್ನ ನೀಡಿ. ನೋಡಿ, ಮೀನು ಕೃಷಿ ಮಾಡೋದಕ್ಕೆ ಹಲವಾರು ನಮೂನೆಗಳೇ. ಮುಖ್ಯವಾಗಿ ಕೆರೆ ಕೊಳಗಳಲ್ಲಿ ಮೀನು ಬೆಳೆಸೋದಕ್ಕೆ 3 ಬಗೆ ಇದೆ. ಒಂದು ವಿಸ್ತಾರ ಮೀನು ಸಾಕಣೆ ಅಂತ ಹೇಳ್ತಾರೆ, ಇನ್ನೊಂದು ಅರೆ ತೀವ್ರ ಸಾಕಣೆ, ಮೂರನೇದು ತೀವ್ರ ಸಾಕಣೆ. ಈ ವಿಸ್ತಾರ ಮೀನು ಸಾಕಣೆನಲ್ಲಿ ನಾವು ಮೀನನ್ನ ಬಿತ್ಬಿಡ್ತೀವಿ, ಕಾಲಾವಕಾಶ ಕೊಡ್ತೀವಿ ಮೀನ್ ಬೆಳೆಯೋದಿಕ್ಕೆ, ಮೀನ್ ಬೆಳೆದ್ಮೇಲೆ ಅದನ್ನ ಕೊಯ್ಲ್ ಮಾಡ್ತೀವಿ. ಈ ಮೀನುಗಳಿಗೆ ಯಾವ ಕೃತಕ ಆಹಾರನ ಹೊರಗಿನಿಂದ ಸರಬರಾಜು ಮಾಡಲ್ಲ, ಯಾವ ಗೊಬ್ಬರನೂ ಹಾಕಲ್ಲ, ನೈಸರ್ಗಿಕವಾಗಿ ಕೆರೆ ಕೊಳಗಳಲ್ಲಿ ಏನು ಆಹಾರ ಇದೆಯೋ ಅದನ್ನ ಮಾತ್ರ ತಿಂದು ಮೀನುಗಳು ಬೆಳೆಯುತ್ತವೆ. ಹಾಗಾಗಿ ನಾವು ಇಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ನಾವು ಮೀನನ್ನ ಬೆಳೆಸಕ್ಕಾಗಲ್ಲ, ಹೆಚ್ಚಿಗೆ ಉತ್ಪಾದನೆ ಇರೋದಿಲ್ಲ. ಅರೆ ತೀವ್ರ ಸಾಕಣೆನಲ್ಲಿ ನಾವು ಆಹಾರ ಗೊಬ್ಬರ ಎರಡೂ ಕೊಡ್ತೀವಿ, ಆದ್ರೆ ಆಹಾರ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಆಹಾರ ಅಂದ್ರೆ ಅಕ್ಕಿ ತೌಡು, ಕಡಲೆಕಾಯಿ ಹಿಂಡಿ ಇವುಗಳ ಮಿಶ್ರಣನ ಕೊಡ್ತೀವಿ. ಅದೇ ಕಮರ್ಷಿಯಲ್ ಫೀಡ್ ಅಂದ್ರೆ ವಾಣಿಜ್ಯ ಆಹಾರನ ಇಲ್ಲಿ ಬಳಕೆ ಮಾಡೋದು ಕಡಿಮೆ. ಈ ತೀವ್ರ ಸಾಕಣೆಯಲ್ಲಿ ಹೆಚ್ಚು ದಟ್ಟವಾಗಿ ನಾವು ಮೀನು ಬೆಳಿತೀವಿ, ಇಲ್ಲಿ ಹೆಚ್ಚು ಮೀನುಗಳನ್ನ ಬಿತ್ತನೆ ಮಾಡ್ತೀವಿ, ಹೆಚ್ಚಿನ ಗುಣಮಟ್ಟದ ಆಹಾರವನ್ನ ಕೊಡ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರನೂ ಕೊಡ್ತೀವಿ. ಹೀಗೆ ಒಂದು ಒತ್ತಡದಲ್ಲಿ ನಾವು ಮೀನನ್ನ ಬೆಳೆಸೋದ್ರಿಂದ ಕೆಲಸದಲ್ಲಿ ಆಮ್ಲಜನಕದ ಕೊರತೆ ಆಗಿ ಮೀನುಗಳು ಸಾಯುವ ಒಂದು ಸಂಭವ ಇರುತ್ತೆ. ಹಾಗಾಗದೇ ಇರೋದಕ್ಕೆ ನಾವು ಕಂಪ್ರೆಸ್ಡ್ ಏರ್ ಅಂತ ಹೇಳಿದ್ರೆ ಕಂಪ್ರೆಸರ್ ನ ಯೂಸ್ ಮಾಡಿ ಆಕ್ಸಿಜನ್ ಆಮ್ಲಜನಕ ಕೊರತೆ ಉಂಟಾಗದೇ ಇರೋ ತರಹ ನೋಡ್ಕೊಳ್ಳೋದಕ್ಕೆ ನೀರಿಗೆ ಗಾಳಿಯ ಸರಬರಾಜು ಮಾಡಬೇಕಾಗುತ್ತೆ. ಇದು ತುಂಬಾ ಅವಶ್ಯಕ ತೀವ್ರ ಮೀನು ಸಾಕಣೆನಲ್ಲಿ. ಸಾರ್ವಜನಿಕ ಕೆರೆಗಳಲ್ಲಿ ವಿಸ್ತಾರ ಮೀನು ಸಾಕಣೆನೆ ಮಾಡಬೇಕು. ಸಾರ್ವಜನಿಕ ಕೆರೆಗಳಲ್ಲಿ ಯಾವ ಆಹಾರ ಗೊಬ್ಬರನು ಕೊಡಬಾರದು. ಖಾಸಗಿ ಕೊಳಗಳಲ್ಲಿ ನಾವು 3 ಬಗೆಯ ಸಾಕಣೆಗಳನ್ನು ಸಹ ಮಾಡಬಹುದು. ಹೌದು, ಅವರವರ ಇತಿಮಿತಿಗಳನ್ನ ಗಮನಿಸಿಕೊಂಡು ಮೀನು ಕೃಷಿಯಲ್ಲಿ ಜನ ತೊಡಸ್ಕೊಳ್ಳೋದಿದೆ. ಒಳ್ಳೆ ಆಸಕ್ತಿ ಅಂದ್ರೆ ಹೇಳಿದ್ರೆ ತೀವ್ರ ಮೀನು ಸಾಕಣೆನಲ್ಲಿ ನಾವು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅವರ ಇತಿಮಿತಿಗಳನ್ನ ಗಮನಿಸಿ ನಾವು ಮುಂದೆ ಹೆಜ್ಜೆ ಇಡಬೇಕು. ಮೀನು ಕೃಷಿ ಕೈಗೊಳ್ಳಿಕ್ಕೆ ಕೊಳಗಳು ಅಥವಾ ಕೆರೆಗಳು ಅಥವಾ ಜಲ ಪ್ರದೇಶಗಳು ಹೇಗಿರಬೇಕು, ಹೇಗೆ ನಿರ್ಮಾಣ ಮಾಡಬೇಕು ಅಥವಾ ಜಾಗ ಎಂತದಿರ್ಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ನೋಡಿ, ನಾವು ಈ ತಗ್ಗಿನ ಜಲಾವೃತ ಪ್ರದೇಶ ಅಥವಾ ಹೆಚ್ಚು ಫಲವತ್ತಿಲ್ಲದೆ ಇರೋ ಭೂಮಿ, ಚೌಳು ಜೌಗು ಭೂಮಿ, ಇಂಥ ಸ್ಥಳಗಳಲ್ಲಿ ಮೀನು ಕೊಳ ನಿರ್ಮಿಸೋದಕ್ಕೆ ತುಂಬಾ ಉತ್ತಮ. 5-10% ವ್ಯವಸಾಯ ಭೂಮಿಯನ್ನು ಮೀನು ಕೃಷಿಗೆ ಪರಿವರ್ತನೆ ಮಾಡಬಹುದು. ಆದ್ರೆ 5-10% ಹೆಚ್ಚು ನಾವು ವ್ಯವಸಾಯ ಭೂಮಿನ ಮೀನು ಕೃಷಿಗೆ ಪರಿವರ್ತನೆ ಮಾಡೋದು ಒಳಿತಲ್ಲ. ನಿಜ. ಇನ್ನು ಕೊಳಗಳ ವಿಸ್ತೀರ್ಣ ಆಳದ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಬಿತ್ತನೆ ಕೊಳಗಳು, ಬಿತ್ತನೆ ಕೊಳಗಳು ಅಂದ್ರೆ ಇಂಗ್ಲಿಷ್ ನ ಸ್ಟಾಕಿಂಗ್ ಪಾಯಿಂಟ್ಸ್ ಅಂತೀವಿ. ಇಲ್ಲಿ ಮಾರಾಟ ಯೋಗ್ಯ ಗಾತ್ರದ ಮೀನುಗಳನ್ನ ಬೆಳೆಸ್ತೀವಿ. ಈ ಬಿತ್ತನೆ ಕೊಳಗಳು 4 ಗುಂಟೆಯಿಂದ 1 ಎಕರೆ ವಿಸ್ತೀರ್ಣ ಇದ್ರೆ ಒಳ್ಳೇದು. 4-5 ಅಡಿ ಆಳ ಇರಬೇಕು. 5 ಅಡಿ ನೀರು ಯಾವಾಗ್ಲೂ ನಿಂತಿರ್ಬೇಕು ಮೀನಿನ ಹಿತಕ್ಕೋಸ್ಕರ. ನೀರಿನ ಮಟ್ಟದಿಂದ ಬದು 2 ಅಡಿ ಹೆಚ್ಚಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಮೀನು ಹಾರಿ ಕೊಳದಿಂದ ತಪ್ಪಿಸ್ಕೊಂಡು ಹೋದಾಗೆ ನೋಡ್ಕೊಳ್ಳೋದಿಕ್ಕೆ. ಎಲ್ಲಿ ಕೊಳ ಇರುತ್ತೋ ಎಲ್ಲಿ ಮೀನಿರುತ್ತೋ ಈ ಮೀನುಗಳನ್ನ ತಿನ್ನೋದಿಕ್ಕೆ ಮಾಂಸಾಹಾರಿ ಹಾವು ಕಪ್ಪೆಗಳು ಕಾಯ್ತಾ ಇರುತ್ತವೆ. ಅವು ಕೊಳಗಳಿಗೆ ನುಗ್ಗೋದಿಕ್ಕೆ ಯಾವಾಗ್ಲೂ ಪ್ರಯತ್ನ ಪಡ್ತಾ ಇರುತ್ತೆ. ಈ ಮಾಂಸಾಹಾರಿ ಭಕ್ಷಕ ಪ್ರಾಣಿಗಳನ್ನ ಕೊಳಗಳಿಗೆ ನುಗ್ಗದೆ ಇರೋದಿಕ್ಕೆ ಕೊಳದ ಸುತ್ತ 2-3 ಅಡಿ ಸಣ್ಣ ಕಣ್ಣಿನ ಬೇಲೆನ ಅಳವಡಿಸಬೇಕು. ಆಗ ಮೀನುಗಳ ಉಳಿವು ಹೆಚ್ಚುತ್ತೆ. ತಾವು ಹೇಳಿದಂಗೆ ಬೇಡವಾದ ಜಾಗಗಳಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಈ ಕಡೆ ಆರ್ಥಿಕ ಅಭಿವೃದ್ಧಿಗೂ ಮತ್ತೆ ಆಹಾರಕ್ಕೂ ಮೀನು ಕೃಷಿಯನ್ನ ಕೈಗೊಳ್ಳಬಹುದು. ಎಷ್ಟೋ ಕಡೆಗೆ ಆ ಜಾಗ ಪ್ರಯೋಜನ ಇಲ್ಲ, ಭತ್ತ ಬೆಳಿಲಿಕ್ಕೂ ಆಗೋದಿಲ್ಲ, ಅಷ್ಟೊಂದು ನೀರು ನಿಲ್ಲುತ್ತೆ, ಆಮೇಲೆ ತುಂಬಾ ತಗ್ಗು ಜಾಗ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಸಮಸ್ಯೆಗಳನ್ನ ಜನ ಗಮನಿಸೋದಿದೆ, ಅವುಗಳನ್ನ ಹಾಗೆ ನಿರ್ಲಕ್ಷ್ಯ ಮಾಡೋದಿದೆ. ಆದ್ರೆ ಅವುಗಳಿಗೆ ಒಂದು ರೂಪ ಕೊಟ್ಟು ಮೀನು ಕೃಷಿಯಲ್ಲಿ ಜನ ತೊಡಸ್ಕೊಂಡ್ರೆ ಒಳಿತಾಗ್ತದೆ. ಇದೊಂಥರ ಕಸದಿಂದ ರಸ ಅಂತಾನೆ ಹೇಳುವ ಅಲ್ವಾ? ನಿಜ ನಿಜ. ನೀರಿನ ಗುಣಮಟ್ಟ ಹೇಗಿರ್ಬೇಕಂತ ಅನ್ಕೊಂಡು ಹೇಳಿ ಮೀನು ಕೃಷಿಗೆ. ನೋಡಿ ಅಂಗಡಿ ಅವರೇ, ನಾವು ಒಳ್ಳೆ ನೀರು ಕೊಳದಲ್ಲಿ ತುಂಬಿದ್ರೆ ಮೀನುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಮೀನುಗಳು ವೇಗವಾಗಿ ಬೆಳೆಯುತ್ತೆ. ಆದ್ರಿಂದ ಹೇಗೆ ನಾವು ಒಳ್ಳೆ ಬೀಜ ಬಿತ್ತಿದ್ರೆ ಒಳ್ಳೆ ಫಸಲು ಬರುತ್ತೋ ಅದೇ ತರಹ ನಾವು ಒಳ್ಳೆ ನೀರ್ನ ಕೊಳಗಳಲ್ಲಿ ಉಪಯೋಗಿಸ್ಬೇಕು. ನೀರಿನ ರಾಸಾಯನಿಕ ಗುಣ ತುಂಬಾ ಚೆನ್ನಾಗಿರ್ಬೇಕು. ರಾಸಾಯನಿಕ ಗುಣ ಅಂದ್ರೆ ನಾವು ಹೇಳೋದಿಲ್ಲ, ನೀರಿನ pH ಅಂದ್ರೆ ರಸಸಾರ ಅಂತ ಹೇಳ್ತಾರಲ್ಲ, ಅದು 6.8-8.5 ಈ ಮಿತಿನಲ್ಲಿ ಇರಬೇಕು. ಆಲ್ಕಲಿನಿಟಿ ಅಂತ ಹೇಳ್ತೀವಿ, ಅದು ಲೀಟರ್ಗೆ 20 ಮಿಲಿಗ್ರಾಮ್ಗಿನ್ನ ಹೆಚ್ಚಿರಬೇಕು. ಇನ್ನೊಂದು ಅತಿ ಮುಖ್ಯವಾದ್ದು ಅಂತ ಹೇಳಿದ್ರೆ ನಾವು ಉಸಿರಾಡೋ ಆಮ್ಲಜನಕ ನೀರಲ್ಲಿ ಅದು ಕರಗಿದ ರೂಪದಲ್ಲಿ ಇರುತ್ತೆ. ಈ ಕರಗಿರೋ ಆಮ್ಲಜನಕ ಪ್ರತಿ ಲೀಟರ್ಗೆ 5 ಮಿಲಿಗ್ರಾಮ್ಗಿನ್ನ ಹೆಚ್ಚಿರಬೇಕು. ಒಂದ್ ಸಮಯ 4 ಮಿಲಿಗ್ರಾಮ್ಗಿನ್ನ ಕಡಿಮೆ ಆದ್ರೆ ಮೀನುಗಳು ಒತ್ತಡಕ್ಕೆ ಸಿಕ್ಕಾಕೊಳ್ಳುತ್ತವೆ, ಅವುಗಳು ಬೆಳವಣಿಗೆ ಕಡಿಮೆ ಆಗುತ್ತೆ. ನೋಡಿ, ಈ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಕೆಲಸ ಶುರು ಮಾಡ್ಕೋಬೇಕು. ನೀರು ಗುಣಮಟ್ಟದ್ದಾಗಿದ್ರೆ ಮೀನುಗಳು ಚೆನ್ನಾಗಿ ಬೆಳಿತವೆ. ಎಂತದೊಂದು ನೀರನ್ನ ನಾವು ಇಟ್ಕೊಂಡು ಮೀನು ಬೆಳಿತೀವಿ ಅಂತ ಅನ್ನೋದು ತಪ್ಪಾಗ್ತದೆ. ನಿಜ. ಕೊಳಗಳನ್ನ ಹೇಗೆ ತಯಾರು ಮಾಡ್ಕೊಳ್ಬೇಕು ಮೀನು ಮರಿಗಳನ್ನ ಬಿಡೋದ್ಕಿನ ಮುಂಚಿತವಾಗಿ? ಖಂಡಿತ ಹೇಳ್ತೀನಿ. ನೋಡಿ, ಸುಮ್ನೆ ನಾವು ಕೊಳಗಲ್ಲಿ ನೀರ್ ತುಂಬಿಟ್ಟು ಮೀನಿನ ಮರಿ ಬಿತ್ತನೆ ಮಾಡಬಾರ್ದು. ಇದಕ್ಕೂ ನಾವು ಸ್ವಲ್ಪ ತಯಾರು ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಕೊಳಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿದಾಗ ಕೊಳದ ತಳಭಾಗ ಎಲ್ಲ ಬಿರಿಯುತ್ತೆ, ಬಾಯಿ ಬಿಡುತ್ತೆ. ಆಗ ಈ ಸುಣ್ಣ ಇದೆ ನೋಡಿ, ಅದನ್ನ 1 ಹೆಕ್ಟೇರ್ಗೆ 200 kg ಸಿಂಪಡಿಸ್ಬೇಕು. ಸುಣ್ಣ ಸಿಂಪಡಿಸಿದ್ಮೇಲೆ ಒಮ್ಮೆ ಉಪಯೋಗಿಸಲ್ ಸುಣ್ಣನ, ಆಮೇಲೆ ಉಪಯೋಗಿಸಲ್ಲ. ಈ ಕ್ರಾಪ್ ಅಂದ್ರೆ ಈ ಬೇಸಾಯ ಮುಗಿಯೋವರ್ಗನ ತಿರ್ಗಾ ಸುಣ್ಣದ ಉಪಯೋಗ ಇಲ್ಲ. ಆಮೇಲೆ 1 ಅಡಿ ನೀರು ಕೊಳದಲ್ಲಿ ತುಂಬಿಸ್ಬೇಕು. ತುಂಬಿಸಿದ್ಮೇಲೆ ಕೃತಕ ಗೊಬ್ಬರಗಳಾದ ಯೂರಿಯಾ 200 kg, ಸೂಪರ್ ಫಾಸ್ಫೇಟ್ 100 kg ಅಂತ ಹಾಕ್ಬೇಕು. ಇವುಗಳು ಹಾಕಿದ್ರೆ ನೀರಿನಲ್ಲಿ ಪಾಚಿ ಚೆನ್ನಾಗಿ ಬರುತ್ತೆ. ಹೇಗೆ ನಾವು ನೆಲದ ಮೇಲೆ ನಾವು ಭತ್ತ ಅಥವಾ ಇನ್ನ ಏನೋ ಒಂದ್ ತರಕಾರಿ ಬೆಳೆಸೋದಿಕ್ಕೆ ಹೇಗೆ ನಾವು ಯೂರಿಯಾ ಸೂಪರ್ ಫಾಸ್ಫೇಟ್ ಹಾಕ್ತೀವೋ ಅದೇ ತರ ನೀರಲ್ಲಿ ಸೂಕ್ಷ್ಮ ಜಲಸಸ್ಯ ಆಲ್ಗೆ ಬೆಳೆಯೋದಿಕ್ಕೆ ಈ ಒಂದು ಕೃತಕ ಗೊಬ್ಬರಗಳು ಸಹಾಯ ಮಾಡುತ್ತೆ. ಇವುಗಳ ಜೊತೆಗೆ ನಾವು ಹಸಿ ಸಗಣಿನೂ ಹಾಕ್ಬೇಕು. ಒಟ್ಟು ಮೀನು ಬೇಸಾಯದ ಪೂರ್ಣ ಅವಧಿಗೆ ಸುಮಾರು 10-15 ಟನ್ ಹಸಿ ಸಗಣಿ ಬೇಕಾಗುತ್ತೆ 1 ಹೆಕ್ಟೇರ್. ಇದರಲ್ಲಿ ಮೊದಲು 20% ಸಗಣಿನ ಹಾಕ್ಬೇಕು. ಅದೇ ನಾವು 1 ಅಡಿ ನೀರ್ ತುಂಬಿದ ಮೇಲೆ 20% ಹಸಿ ಸಗಣಿನ ಹಾಕ್ಬೇಕು. ಹಸಿ ಸಗಣಿ, ಕೃತಕ ಗೊಬ್ಬರ ಇವನ್ನೆಲ್ಲ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗೋ ತರ ಕಲಕ್ಬೇಕು. ಈ ಒಂದು ಸ್ಥಿತಿನಲ್ಲಿ 7-10 ದಿವಸ ಬಿಡಬೇಕು. ಆಗೇನಾಗುತ್ತೆ ಅಂತ ಹೇಳಿದ್ರೆ ನ್ಯೂಟ್ರಿಯಂಟ್ಸ್ ಅಂದ್ರೆ ಪೌಷ್ಟಿಕಾಂಶಗಳೆಲ್ಲ ನೀರಿಗೆ ಬಿಡುಗಡೆ ಆಗುತ್ತೆ. ಈ ಪಾಚಿ ಅವುಗಳನ್ನ ಹೀರ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ. 10 ದಿನ ಆದ್ಮೇಲೆ ನಾವು ನೀರಿನ ಮಟ್ಟನ 4-5 ಅಡಿಗೆ ಎತ್ತರಿಸಬೇಕಾಗುತ್ತೆ. ಬರಿ ಬಿತ್ತದಕ್ಕೆ ಕೊಳ ಸಿದ್ಧ ಆಗಿದೆ ಅಂತ ಹೇಳ್ಬಹುದು. ತಾವು ಹೇಳಿದಂಗೆ ಒಂದೇ ಸಾರಿಗೆ ಕೊಳದ ತುಂಬಾ ನೀರನ್ನ ಬಿಟ್ಕೋಬಾರ್ದು ಅಲ್ವಾ? ಖಂಡಿತ ಬಿಡಬಾರ್ದು. ನೋಡಿ, ಇದನ್ನ ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕು. ಹೊಸದಾಗಿ ತಯಾರಿಸುವ ಕೊಳದಲ್ಲಿ ಮೊದಲು ಒಂದಡಿ ನೀರಿದ್ರೆ ಸಾಕು ಅಲ್ವಾ? ಅದಕ್ಕೆ ಯೂರಿಯಾ ಮತ್ತೆ ಸೂಪರ್ ಫಾಸ್ಫೇಟ್ ಇದನ್ನ ಹಾಕಿ ಸಗಣಿ ಜೊತೆ ಸೇರಿಸಿ ಬಿಟ್ಟು ಒಂದ್ 7-8 ದಿನ ಆದ್ಮೇಲೆ ಪಾಚಿ ಚೆನ್ನಾಗಿ ಬೆಳೀತತೆ, ಆಮೇಲೆ ನೀರನ್ನ ಏರಿಸ್ಕೋಬೇಕು. ಆಗ ಮೀನು ಮರಿಗೆ ಒಳ್ಳೆ ಆಹಾರ ಸಿಗುತ್ತೆ, ಮೀನು ಮರಿಗಳು ಚೆನ್ನಾಗಿ ಬೆಳೀತವಂತ ಅನ್ಕೊಂಡು ತಿಳಿಸದಿರಿ. ಹೌದು, ಒಳ್ಳೆ ವಿಷಯ. ನೈಸರ್ಗಿಕ ಆಹಾರ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ನಾವು ಬಿತ್ತೋ ಮರಿಗಳು ಸಣ್ಣದಿರೋದ್ರಿಂದ ಅವುಗಳು ನೈಸರ್ಗಿಕ ಆಹಾರನ ಬಹಳ ಖುಷಿಯಾಗಿ ತಿಂದು ಅವುಗಳು ಉಳಿವು ತುಂಬಾ ಚೆನ್ನಾಗಿರುತ್ತೆ. ಹೌದು. ಎಷ್ಟೋ ಜನ ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಬಂಡವಾಳ ಹಾಕ್ತಾರೆ, ಆದ್ರೆ ಈ ರೀತಿಯ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳದಲ್ಲೇ ಯಶಸ್ಸನ್ನ ಕಾಣೋದಿಲ್ಲ. ಎಲ್ಲಿ ವ್ಯತ್ಯಾಸ ಆಯ್ತು, ಎಲ್ಲಿ ವ್ಯತ್ಯಾಸ ಆಯ್ತು ಅಂತ ಅನ್ಕೊಂಡು ಹುಡುಕ್ತಾ ಇರ್ತಾರೆ. ಸಮಸ್ಯೆ ಎಲ್ಲಿದೆ ಅಂತ ಈ ರೀತಿಯಲ್ಲಿ ನಾವು ವಿಷಯಗಳನ್ನ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಮರಿಗಳ ಆಯ್ಕೆ ಮತ್ತು ಮರಿಗಳ ಬಿತ್ತನೆ ಬಗ್ಗೆ ವಿಷಯಗಳನ್ನ ಹೇಳಿ. ತಿಳಿಸ್ತೀನಿ ಅಂಗಡಿ. ನಾವು ಮರಿ ಬಿತ್ತನೆ ಮಾಡುವಾಗ ಮರಿಯ ಉದ್ದ ಕಡಿಮೆಯಿಂದ 5 ಸೆಂಟಿಮೀಟರ್ ಇರಬೇಕು. ಆಮೇಲೆ ನಾವು ಸಾಮಾನ್ಯವಾಗಿ ಮರಿಗಳನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಕೊಂಡು ಅದರಲ್ಲಿ ಆಕ್ಸಿಜನ್ ಇಟ್ಕೊಂಡು ನಾವು ದೂರದಿಂದ ಕೊಳಗಳಿಗೆ ಸಾಗಿಸ್ತೀವಿ. ಹೌದು. ಆದ್ರೆ ಆ ಚೀಲದಲ್ಲಿರೋ ನೀರಿನ ಒಂದು ಟೆಂಪರೇಚರ್ ಅಂದ್ರೆ ಉಷ್ಣಾಂಶ, ಕೊಳದಲ್ಲಿರೋ ನೀರಿನ ಟೆಂಪರೇಚರ್ ಎರಡು ವ್ಯತ್ಯಾಸ ಇರುತ್ತೆ. ಆದ್ರಿಂದ ನಾವು ಪ್ಲಾಸ್ಟಿಕ್ ಚೀಲಗಳನ್ನ ಕೊಳದಲ್ಲಿ ಒಂದ್ 1/2 ಗಂಟೆ ಬಿಡಬೇಕು. ಆಗ ಒಳಗಡೆ ಮತ್ತೆ ಹೊರಗಡೆ ಟೆಂಪರೇಚರ್ ಒಂದೇ ಆಗುತ್ತೆ. ಆಮೇಲೆ ನಾವು ನಿಧಾನವಾಗಿ ಆ ಪ್ಲಾಸ್ಟಿಕ್ ಚೀಲಗಳ ಬಾಯನ್ನ ತೆಗೆದು ಮರಿಗಳನ್ನ ವರ್ಗಾಯಿಸಬೇಕು. ನೋಡಿ, ಮರಿಗಳನ್ನ ವರ್ಗಾಯಿಸೋದು ಅಂತ ನಾನು ಹೇಳಿದೆ. ಆದ್ರೆ ಎಷ್ಟು ಮರಿಗಳನ್ನ ನಾವು ಬಿತ್ತನೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಈ ವಿಸ್ತಾರ ಸಾಕಣೆ ಅಂದ್ರೆ ಎಕ್ಸ್ಟೆನ್ಸಿವ್ ಫಿಶ್ ಕಲ್ಚರ್ ಅಲ್ಲಿ ಹೆಕ್ಟೇರ್ಗೆ 4,000-5,000 ಮರಿ ಬಿತ್ತನೆ ಮಾಡಬೇಕು. ಅರೆ ತೀವ್ರ ಸಾಕಣೆನಲ್ಲಿ ಹೆಕ್ಟೇರ್ಗೆ 10,000 ಮರಿ ಬಿತ್ತಬೇಕು. ತೀವ್ರ ಸಾಕಣೆನಲ್ಲಿ ಹೆಕ್ಟೇರ್ಗೆ 20,000-25,000 ಮರಿ ಬಿಟ್ಕೋಬೇಕು. ನಿಜ, ಇವತ್ತು ಅನೇಕ ರೀತಿಯ ಮೀನಿನ ಜಾತಿಯನ್ನ ನಾವು ಕಾಣಬಹುದು. ಹೊಸ ಹೊಸ ಮೀನಿನ ಜಾತಿಗಳನ್ನು ಇವತ್ತು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗ್ತಾ ಇದೆ. ತಾವು ಹೇಳಿದಂತೆ ಮೀನು ಮರಿಗಳನ್ನ ತಂದ ತಕ್ಷಣ ನೀರಿನ ಕೊಳಕ್ಕೆ ಬಿಟ್ಕೋಬಾರದು. ಆ ಕೊಳದ ನೀರಿನ ಉಷ್ಣಾಂಶ ಮತ್ತು ತಂದ ಚೀಲದ ನೀರಿನ ಉಷ್ಣಾಂಶ ಒಂದೇ ರೀತಿಯಲ್ಲಿ ಇರಲಿಕ್ಕೆ ಆ ನೀರಿನೊಂದಿಗೆ ಚೀಲವನ್ನ ಇಟ್ಟು ಸ್ವಲ್ಪ ಹೊತ್ತು ಕಾದು ಆಮೇಲೆ ಬಿಟ್ಕೊಂಡ್ರೆ ಒಳ್ಳೇದು ಅಲ್ವಾ? ಹೌದು. ಕೊಡಗಿಗೆ ಸಂಬಂಧಿಸಿದಂತೆ ಯಾವ್ಯಾವ ಜಾತಿ ಮೀನುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕನ್ನೋದ್ರ ಬಗ್ಗೆ ವಿಷಯಗಳನ್ನ ಹೇಳ್ಬೋದಾ? ಖಂಡಿತ ತಿಳಿಸ್ತೀನಿ. ನೋಡಿ, ಒಂದು ಕೊಳ ಅಂದ್ರೆ ಅಲ್ಲಿ ವೈವಿಧ್ಯವಾದ ಆಹಾರ ಇರುತ್ತೆ. ಪ್ಲಾಂಕ್ಟಾನ್ ಅಂತ ಹೇಳ್ತೀವಿ, ಅಂದ್ರೆ ಅದು ಬಹಳ ಸೂಕ್ಷ್ಮವಾದ ಪ್ರಾಣಿ ಮತ್ತು ಸಸ್ಯ ಜೀವಿಗಳು. ಪ್ಲಾಂಕ್ಟಾನ್ ಇರುತ್ತೆ, ಕುಳ ಕುಪ್ಪಟೆಗಳಿರುತ್ತೆ, ಪಾಚಿ ಇರುತ್ತೆ. ನಾನು ಮೊದ್ಲೇ ಹೇಳಿದ್ದೀನಿ, ಬೇರೆ ಬೇರೆ ತರದ ಪಾಚಿಗಳು, ಬೇರೆ ಬೇರೆ ತರದ ಝೂ ಪ್ಲಾಂಕ್ಟಾನ್ ಅಂದ್ರೆ ಸೂಕ್ಷ್ಮ ಪ್ರಾಣಿಗಳು ಇವೆಲ್ಲ ಇರುತ್ತೆ. ಆಮೇಲೆ ಕಪ್ಪೆ ಚಿಪ್ಪುಗಳಿರುತ್ತೆ. ಹಾಗಾಗಿ ಈ ವೈವಿಧ್ಯ ಆಹಾರ ಪೂರ್ಣವಾಗಿ ಮೀನಾಗಿ ಪರಿವರ್ತನೆ ಆಗೋದಕ್ಕೆ, ಅಂದ್ರೆ ಈ ಆಹಾರ ಪೂರ್ಣವಾಗಿ ಬಳಕೆ ಆಗೋದಕ್ಕೆ ನಾವು ಮಿಶ್ರ ಮೀನು ಪಾಲನೆ ಮಾಡಬೇಕು. ಮಿಶ್ರ ಮೀನು ಪಾಲನೆ ಅಂದ್ರೆ ಬೇರೆ ಬೇರೆ ಜಾತಿ ಮೀನುಗಳು, ಒಂದೊಂದ್ ಮೀನು ಆಹಾರನು ಒಂದೊಂದ್ ತರ ಇರುತ್ತೆ. ಹಾಗಾಗಿ ಕೊಳದಲ್ಲಿರೋ ಎಲ್ಲಾ ವೈವಿಧ್ಯ ಆಹಾರಗಳು ಪೂರ್ಣವಾಗಿ ಬಳಕೆ ಆಗುತ್ತೆ. ನಾವು ಯಾವ ಜಾತಿ ಮೀನುಗಳನ್ನ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಟ್ಲಾ ಮೀನು 25%, ರೋಹು 30%, ಕಾಮನ್ ಕಾರ್ಪ್ 25%, ಉಳಿದ ಭಾಗ ಹುಲ್ಲುಗೆಂಡೆ ಬೆಳ್ಳಿಗೆಂಡೆ ಬಿತ್ತಬೇಕು. ಅಂದ್ರೆ 100 ಮರಿ ಬಿತ್ತೋದಿದ್ರೆ 25 ಮರಿ ಕಟ್ಲಾ, 30 ಮರಿ ರೋಹು, 25 ಮರಿ ಕಾಮನ್ ಕಾರ್ಪ್, ಉಳಿದಿದ್ದು 10 ಮರಿ ಹುಲ್ಲುಗೆಂಡೆ ಬೆಳ್ಳಿಗೆಂಡೆ ಬಿತ್ತಬಹುದು. ಇನ್ನು ಕೆಲವರು ಪಾಕು ಅನ್ನೋ ಜಾತಿ ಮೀನಿದೆ, ಪಂಗೇಶಿಯಸ್ ಅನ್ನೋ ಜಾತಿ ಮೀನಿದೆ, ಕುಲಾಪಿಯಾ ಅನ್ನೋ ಜಾತಿ ಮೀನಿದೆ, ಇವುಗಳನ್ನೇ ಪ್ರಧಾನವಾಗಿ ಬೆಳೆಸಲು ಇಚ್ಛಿಸಿದ್ರೆ ಈ ಜಾತಿಯ ಮೀನಿನ ಸುಮಾರು 40-60% ಅಂದ್ರೆ 40%-60% ಈ ಜಾತಿ ಮೀನಿನ ಬಿತ್ತಿ ಉಳಿದ ಭಾಗನ ಗೆಂಡೆಗಳಿಂದ ಬಿತ್ತಬಹುದು. ಅಂದ್ರೆ ಏಕರೀತಿಯ ಅಥವಾ ಒಂದೇ ಜಾತಿಯ ಮೀನುಗಳನ್ನ ಕೊಳಗಳಲ್ಲಿ ಅಥವಾ ಜಲ ವಿಸ್ತೀರ್ಣದಲ್ಲಿ ಬೆಳೆಸೋದು ಒಳ್ಳೇದಲ್ಲ ಅಲ್ವಾ? ಖಂಡಿತ ಒಳ್ಳೇದಲ್ಲ, ಇದರಿಂದ ನಮ್ಗೆ ಇಳುವರಿನೂ ಕಡಿಮೆ ಆಗುತ್ತೆ, ಕೊಳದಲ್ಲಿರೋ ಆಹಾರ ಸದುಪಯೋಗ ಆಗುತ್ತೆ. ಇದು ಬಹಳ ಮುಖ್ಯವಾದದ್ದು. ತಾವ್ ಹೇಳಿದ್ರೆ ಭಿನ್ನ ಭಿನ್ನವಾದ ಮೀನಿಗೆ ಸಂಬಂಧಿಸಿದಂತ ಆಹಾರ ಲಭ್ಯ ಇರೋದ್ರಿಂದ ಅದನ್ನ ಸದುಪಯೋಗ ಮಾಡ್ಕೊಳ್ಳಿಕ್ಕೆ 3-4 ಜಾತಿಯ

ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ದಸರಾ ಮತ್ತೆ ಜಿಲ್ಲೆನ ಪವಿತ್ರ ತೀರ್ಥಭಾವ ಕಾವೇರಿ ಸಂಕ್ರಮಣದ ಸಂದರ್ಭ ಜನ ಜಾಸ್ತಿ ಸೇರುವುದನ್ನ ತಡೆಯಕ್ಕಾಗಿ ಕೋವಿಡ್ ಮುಂಜಾಗ್ರತಾ ಕ್ರಮ ಆಗಿ ಇದೇ ತಿಂಗಳ 7ನೇ ತಾರೀಕಿಂದ 17ನೇ ತಾರೀಕು ಮುಟ್ಟ ಮಡಿಕೇರಿ ಮತ್ತೆ ಸುತ್ತಮುತ್ತಲಿನ ಪ್ರವಾಸಿ ಜಾಗಗಳಿಗೆ ಪ್ರವಾಸಿಗರ ಪ್ರವೇಶನ ನಿರ್ಬಂಧ ಮಾಡಿ ಜಿಲ್ಲಾ ದಂಡಾಧಿಕಾರಿಗಳೂ ಆಗಿರುವ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ನವು ಆದೇಶ ಹೊರಡಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೌಡ ಸಮಾಜ ಕುಶಾಲನಗರ ಇವರ ಕೂಡು ಕೂಟಲಿ ಗೌಡ ಸಮಾಜ ಕುಶಾಲನಗರಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಕಜೆಗದ್ದೆ ಅಧ್ಯಕ್ಷರು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಅಧ್ಯಕ್ಷತೆಯಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಜಂಬರ ನಡೆದು ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷರಾದ ಕೋರನ ಪ್ರಕಾಶ್ನವು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಮುಖ್ಯ ನೆಂಟರಾಗಿ ವಕೀಲ ತೆಕ್ಕಡೆ ನೇಮಿರಾಜ್ ಮತ್ತೆ ಶ್ರೀ ಭಾರದ್ವಾಜ್ ಕೆ ಆನಂದ ತೀರ್ಥನವು ಭಾಗವಹಿಸಿದ್ದು ಈ ಸಂದರ್ಭ ಮಾತಾಡಿದ ಅಧ್ಯಕ್ಷರು ಇಲ್ಲಿ ಮುಟ್ಟ 11 ಶಿಬಿರಗಳು ನಡೆದಿದ್ದು ಯುವಜನರಲ್ಲಿ ಆಚಾರ ವಿಚಾರದ ಬಗೆಯಲ್ಲಿ ಆಸಕ್ತಿ ಹುಟ್ಟಿಸುವ ಕಾರ್ಯ ಆಗ್ತಾ ಉಂಟು ಅಂತ ಹೇಳಿದವು. ಕೊಡಗು ಅರಣ್ಯ ವೃತ್ತದ ಕಡೆಯಿಂದ ರಾಷ್ಟೀಯ ಹಸಿರು ಪಡೆ, ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಂಸ್ಥೆಗಳ ಕೂಡುಕೂಟಲ್ಲಿ 67ನೇ ವನ್ಯಜೀವಿ ಸಪ್ತಾಹದ ಬಗೆಯಲ್ಲಿ ನಾಳೆ ಹೊತ್ತಾರೆ 7:30 ಗಂಟೆಗೆ ಮಡಿಕೇರಿನ ಅರಣ್ಯ ಭವನದ ಮಡಿಕೇರಿ ವೃಕ್ಷೋದ್ಯಾನದ ಮುಟ್ಟ ನಡಿಗೆ ಜಾಥಾ ನಡೆದಿದೆ ಅಂತ ಮಡಿಕೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ದಿನವು ತಿಳಿಸಲು. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಡಿಕೇರಿ ಇವರ ಕಡೆಯಿಂದ ಜಿಲ್ಲಾ ಮಟ್ಟದ ರಾಷ್ಟೀಯ ಅಂಪ್ರೆಂಟಿಶಿಪ್ ಮೇಳ ನಾಳೆ ಹೊತ್ತಾರೆ 10 ಗಂಟೆಗೆ ಸರ್ಕಾರಿ ಐಟಿಐ ಆವರಣದಲ್ಲಿ ನಡೆದಿದೆ. ಕಾರ್ಯಕ್ರಮದ ಉದ್ಘಾಟನೆಯ ಸಮಾಜ ಕಲ್ಯಾಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ನಾವು ಮಾಡುವೆ. ಹಂಗೆ ಜಿಲ್ಲೆನ ಶಾಸಕರು, ಸಂಸದರು, ಅಧಿಕಾರಿಗ ಸೇರಿದಂತೆ ಗಣ್ಯರು ಹಾಜರಿದ್ದವೆ. ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಮಡಿಕೇರಿನ ವಿದ್ಯಾಭವನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಅಮೃತ ಮಹೋತ್ಸವ ಮತ್ತು ಗಾಂಧಿ ಜಯಂತಿನ ಬಗೆಯಲ್ಲಿ ಆಯೋಜನೆ ಮಾಡಿದ್ದ ಸಾಕ್ಷ್ಯಚಿತ್ರ ಪೈಪೋಟಿಯಲ್ಲಿ ಪತ್ರಕರ್ತ ಅನಿಲ್ ಎಚ್ ಟಿ ನಿರ್ದೇಶನದ ಕೂತಂಡ ಪಾರ್ವತಿ, ಸುರುಣಸ್ಥಾನ ಐಮಂಡ ಗೋಪಾಲ್ ಸೋಮಯ್ಯ ನಿರ್ದೇಶನದ ಪಡಿಯಾಳಿ ಚಿತ್ರ 2ನೇ ಮತ್ತು ಯುಗದೇವಯ್ಯ ನಿರ್ದೇಶನದ ಪೋಡಮಾಡ ಜಾನಕಿ ಸಾಕ್ಷ್ಯಚಿತ್ರ 3ನೇ ಸ್ಥಾನ ಪಡ್ಕೊಂಡುಟು. ಆನೆಗಳ ಲೋಕದ ಅಚ್ಚರಿನ ಬಗೆಯಲ್ಲಿ ಪತ್ರಕರ್ತ ಐತಿಚಂಡ ರಮೇಶ್ ಉತ್ತಪ್ಪನವು ಬರೆದಿರುವ ಅಭಿಮನ್ಯು ದಿ ಗ್ರೇಟ್ ಕುಶಾಕಿ ಕಹಾನಿ ಎ ಟ್ರೂ ಲವ್ ಸ್ಟೋರಿ, ಆನೆ ಲೋಕದ ವಿಸ್ಮಯ ಮತ್ತು ಇಂಗ್ಲಿಷ್ ಅನುವಾದದ ದಿ ಟಾಕಿಂಗ್ ಎಲಿಫೆಂಟ್ ಪುಸ್ತಕ ವನ್ಯಜೀವಿ ಸಪ್ತಾಹದ ಬಗೆಯಲ್ಲಿ ನಾಳೆ ಲೋಕಾರ್ಪಣೆ ಆದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಕರ್ನಾಟಕ ಅರಣ್ಯ ಇಲಾಖೆ, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೌಂಡೇಶನ್ ಮತ್ತು ಬೆಂಗಳೂರಿನ ಅಕ್ಷರ ಮಂಟಪ ಪ್ರಕಾಶನದ ಸಹಯೋಗಲಿ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಬಾಡಲಿ ನಡೆಯುವ ಕಾರ್ಯಕ್ರಮದಲ್ಲಿ ಆನೆ ಅಭಿಮನ್ಯುನ ಮಾವುತ ವಸಂತ್ ಮತ್ತು ಫೋಟೋ ಜರ್ನಲಿಸ್ಟ್ ನಾಗೇಶ್ ಪಾಣತಲೆ ಇವರನ್ನ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಜಿಡಿ ಹರೀಶ್ಗೌಡನವು ಸನ್ಮಾನ ಮಾಡುವೆ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಮತ್ತೆ ಏರ್ತಿದ್ದು ಇಂದು 42 ಹೊಸ ಪ್ರಕರಣಗಳ ದೃಢ ಆಯಿತು. ಇದರೊಟ್ಟಿಗೆ ಪಾಸಿಟಿವಿಟಿ ಪ್ರಮಾಣ 1.99 ಏರಿಕೆ ಆಯಿತು. ಇಂದು ಮಡಿಕೇರಿ ತಾಲೂಕಲ್ಲಿ 8, ಸೋಮವಾರಪೇಟೆ ತಾಲೂಕಲ್ಲಿ 18 ಮತ್ತು ವಿರಾಜಪೇಟೆ ತಾಲೂಕಲ್ಲಿ 16 ಕೋವಿಡ್-19 ಪ್ರಕರಣಗಳು ಪತ್ತೆ ಆಗಿದ್ದು ಈ ಕಾಯಿಲೆಗೆ ಇಂದು ಒಬ್ಬರು ಬಲಿಯಾಗಳು. ಇದು ಸೇರಿ ಇಲ್ಲಿ ಮುಟ್ಟ ಜಿಲ್ಲೆಯಲ್ಲಿ ಕೊರೋನಾಕ್ಕೆ ಬಲಿಯಾದವರ ಸಂಖ್ಯೆ 426. ಹಂಗೆ ಒಟ್ಟಾರೆ ಸೋಂಕು ತಾಗಿದವು 35,025, ಇದರಲ್ಲಿ ವಾಸಿಯಾದವು 34,225 ಮತ್ತು 374 ಸಕ್ರಿಯ ಪ್ರಕರಣಗ 57 ಕಂಟೈನ್ಮೆಂಟ್ ವಲಯಗ ಉಂಟು ಅಂತ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟಳು. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿನವರ ಹುಟ್ಟುಹಬ್ಬದ ಬಗೆಯಲ್ಲಿ ಆಲೂರು ಸಿದ್ದಾಪುರ ಅರೆಭಾಷೆ ಗೌಡ ಸಮಾಜ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಡೆಯಿಂದ ಕೇಂದ್ರದ ಸುತ್ತಮುತ್ತ ಮನಾರ ಮಾಡುವ ಸ್ವಚ್ಛತಾ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಈ ಸಮಯದಲ್ಲಿ ಅರೆಭಾಷೆ ಸಮಾಜದ ಸದಸ್ಯರು, ಸಾರ್ವಜನಿಕರು, ಆಸ್ಪತ್ರೆಯ ಸಿಬ್ಬಂದಿಗ, ಕಿರಿಯ ಆರೋಗ್ಯ ಸಹಾಯಕಿಯರು ಮತ್ತು ಆಶಾ ಕಾರ್ಯಕರ್ತೆಯವು ಕಾರ್ಡ್ ಕಚ್ಚಡ ತೆಗೆದು ಮನಾರ ಮಾಡಿದ್ದು. ಈ ಕಾರ್ಯದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸುಪರ್ಣ, ಗೌಡ ಸಮಾಜದ ಅಧ್ಯಕ್ಷ ದೇವಾಯಿರ ಗಿರೀಶ, ಹಿರಿಯ ನಿರ್ದೇಶಕ ಬಟ್ಟೆಯನ ಈರಪ್ಪ, ಕಾರ್ಯದರ್ಶಿ ಕುಯಮಡಿ ಜಯಕುಮಾರ್ ಸೇರಿದಂತೆ ಊರಿನ ಭಾಗವಹಿಸಿದ್ದು. ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ಮಾಡಿದ ಕಾರ್ಯನ ಹೊಗಳಿ ದಿ ಇಂಡಿಯಾ ಟುಡೇ ಗ್ರೂಪ್ ಕೋವಿಡ್-19 ವಿರುದ್ದ ಹೋರಾಟ ಮಾಡುತ್ತಿರುವ ಅತ್ಯುತ್ತಮ ರಾಜ್ಯ ಕರ್ನಾಟಕ ಅಂತ ಪ್ರಶಸ್ತಿ ಕೊಟ್ಟಿದ್ದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಅವರ ಕೈಯಿಂದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ನವು ಪ್ರಶಸ್ತಿ ಸ್ವೀಕಾರ ಮಾಡಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಸ್ಕೈ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಬ್ರೈಡಲ್ ಫೆಸ್ಟ್ ವಿವಾಹಕ್ಕೆ ಅತಿ ಉತ್ಕೃಷ್ಟ ಆಭರಣಗಳು ನೀವು ಇಚ್ಛಿಸುವ ವಿನ್ಯಾಸಗಳಲ್ಲಿ ಅನೇಕ ಆಫರ್ಗಳ ಮೂಲಕ ನಿಮ್ಮದಾಗಿಸಿ. ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ವಿರಾಜಪೇಟೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮೈಸೂರಿನ ಪಿಎಸ್ಆರ್ ಸಿಲ್ಕ್ಸ್ ಇದೀಗ ನವೀಕರಣಗೊಂಡು ಹೊಚ್ಚ ಹೊಸ ಸ್ಟಾಕ್ ಹಾಗೂ ಅತಿನೂತನ ಫ್ಯಾಷನ್ ಬಟ್ಟೆಗಳೊಂದಿಗೆ ನಿಮ್ಮ ಸೇವೆಗೆ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸರಸ್ವತಿಪುರಂ, ಮೈಸೂರು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಮರಗೋಡು ಕಟ್ಟೆಮಾಡು ಗ್ರಾಮನ ಬಿದ್ರುಪಣೆ ತನು ನವ್ಯ ದಂಪತಿ ಪುತ್ರ ಲಚ್ಚನ್ ದೇವಯ್ಯನ ಸುರೂನ ಹುಟ್ಟು ಹಬ್ಬ ಇಂದು. ಲಚ್ಚನ್ ದೇವಯ್ಯಂಗೆ ಶುಭ ಕೋರ್ತಾವಳು ಅಪ್ಪ ಅಮ್ಮ, ಅವ್ವ ಗಂಗಮ್ಮ, ತಾತ ಕಾಳಪ್ಪ, ಕುಲಚೇಟಿ ಅವ್ವ ವಿಮಲ, ತಾತ ಮುದ್ದಯ್ಯ, ದೊಡ್ಡಪ್ಪ ದೊಡ್ಡಮಂದಿರ್, ಅತ್ತೆ ಮಾವ, ಅತ್ತಿಗೆ ಬಾವ, ಅಕ್ಕಂದಿರ್, ಸಹನ ಕುಲಚೆಟ್ಟಿ ಮತ್ತೆ ನೆಂಟರಿಷ್ಟರ್. ಹ್ಯಾಪಿ ಬರ್ಡೇ ಲಚ್ಚನ್ ದೇವಯ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮನೆ ಕಚೇರಿ ವರ್ಕ್ಶಾಪ್ ಗಳಲ್ಲಿರುವ ವೇಸ್ಟೇಜ್ ವೈರ್ಗಳನ್ನು ಕೆಜಿಗೆ 100 ರೂಪಾಯಿಯಂತೆ ಸ್ಥಳಕ್ಕೆ ಬಂದು ಖರೀದಿಸಲಾಗುವುದು. ಅನುಪಯುಕ್ತ ವಾಹನಗಳನ್ನು ಕೂಡ ಖರೀದಿಸಲಾಗುವುದು. ಸಂಪರ್ಕಿಸಿ ವಿಕೆ ರಘು, ವಿರಾಜಪೇಟೆ. ಮೊಬೈಲ್ 9448705965. ನೀವು ನಿಮ್ಮ ಮನೆಯಲ್ಲಿ ಕುಳಿತು ಹಲವು ಚಾನೆಲ್ಗಳನ್ನು ನೋಡಿ ಆನಂದಿಸಲು ಕೊಡಗು ಡಿಜಿಟಲ್ ನೆಟ್ವರ್ಕ್ ಮೂಲಕ ಜಿಯೋ HD ಪ್ಯಾಕ್ ಆಫರ್ಗಳು. DNKA ಡೈಮಂಡ್ 308 ಚಾನೆಲ್ ಕೇವಲ 1950 ರೂಪಾಯಿ. DN ಗೋಲ್ಡ್ ಕನ್ನಡ ಹಿಂದಿ 275 ಚಾನೆಲ್ಗಳು ಕೇವಲ 1600 ರೂಪಾಯಿ. DNKA ಬ್ರಾನ್ಸ್ 208 ಚಾನೆಲ್ಗಳು ಕೇವಲ 1350 ರೂಪಾಯಿ ಮಾತ್ರ. ಇವೆಲ್ಲವೂ ಜಿಯೋ HD ಬಾಕ್ಸ್, ಇನ್ಸ್ಟಾಲೇಷನ್ ಚಾರ್ಜಸ್ ಜೊತೆಗೆ 3 ತಿಂಗಳ ಉಚಿತ ಸಬ್ಸ್ಕ್ರಿಪ್ಷನ್ ನೊಂದಿಗೆ ಲಭ್ಯ. ನಿಮ್ಮ ಹೊಸ ಜಿಯೋ HD ಬಾಕ್ಸ್ ಕನೆಕ್ಷನ್ ಗಾಗಿ ಕೂಡಲೇ ಸಂಪರ್ಕಿಸಿ ಕೊಡಗು ಡಿಜಿಟಲ್ ನೆಟ್ವರ್ಕ್, ಮಡಿಕೇರಿ ಮತ್ತು ಸುಂಟಿಗೊಪ್ಪ. ಗಾಳಿಬೀಡು ಗ್ರಾಮ ಪಂಚಾಯತಿ ಒಳಪಟ್ಟ ಗ್ರಾಮಗಳ ವಾಟ್ಸಭೆ ವಿವರ. ಗಾಳಿಬೀಡು ವಾಟ್ಸಭೆ ಇದೇ 4ರಂದು ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಶ್ರೀ ಉಡ್ದೋಳಿ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಗಾಳಿಬೀಡು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. 2ನೇ ಮೊಣ್ಣಂಗೇರಿ ವಾಟ್ಸಭೆ 4ರಂದು ಸೋಮವಾರ ಅಪರಾಹ್ನ 2:30 ಗಂಟೆಗೆ ಶ್ರೀಮತಿ ಬಿಡಿ ಪುಷ್ಪಾವತಿ ಅವರ ಅಧ್ಯಕ್ಷತೆಯಲ್ಲಿ. 2ನೇ ಮೊಣ್ಣಂಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಕಾಲೂರು ವಾಟ್ಸಭೆ ಇದೇ 5ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಶ್ರೀ KP ಪ್ರದೀಪ್ ಅವರ ಅಧ್ಯಕ್ಷತೆಯಲ್ಲಿ ಕಾಲೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹಮಿಯಾಲ ವಾಟ್ಸಭೆ 5ರಂದು ಮಂಗಳವಾರ ಅಪರಾಹ್ನ 2 ಗಂಟೆಗೆ ಹಾಗೂ ಮುಟ್ಲು ವಾಟ್ಸಭೆ ಅಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ಅಪರಾಹ್ನ 3:30 ಗಂಟೆಗೆ ಶ್ರೀಮತಿ KT ಧರ್ಮಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಯಾಯ ವಾಟ್ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಗಾಳಿಬೀಡು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಸೂಪರ್ ಬ್ರ್ಯಾಂಡ್ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ಗಳ ಎಕ್ಸ್ಚೇಂಜ್ ಮೇಳ, ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024ರ ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ.